ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ವೈಶಾಲಿನಿ ಪರಿಣಯ. ಭಾಗವತರು ಶ್ರೀ ಅಡೂರು ನಾರಾಯಣ ಮಾಟೆ. ಮದ್ದಳೆ ಶ್ರೀ ರಾಘವ ಬಲ್ಲಾಳ ಕಾರಡ್ಕ. ಚಂಡೆ ಶಿವರಾಮ್ ಭಟ್ ಅಂಬೆಮೂಲೆ. ಶ್ರುತಿ ಗೋಪಾಲ ಮಾಟೆ ಅಡೂರು. ನಿರೂಪಣೆ ಅಶ್ವಿನಿ ರಾಜೇಶ್ ಕೊಲ್ಯ. ಕೇಳಿ ವೈಶಾಲಿನಿ ಪರಿಣಯ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಮಧುಪುರ ಗಣನಾದ ನೆನೆದರ ಮುದವನು ಕೊಡುವ ವೈಶಾಲಿನಿ ಪರಿಣಯ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ವೈದಿಕ ನಗರ ಅಧಿಪತಿಯಾದ ವಿಶಾಲ ಭೂಪಾಲನು ತನ್ನ ಮಗಳಾದ ವೈಶಾಲಿನಿಯನ್ನು ಮದುವೆ ಮಾಡಲು ಪರಾಕ್ರಮವೇ ಪಣ ಎಂಬುದಾಗಿ ನಿಶ್ಚಯಿಸಿ ಎಲ್ಲಾ ರಾಜರುಗಳಿಗೂ ಆಮಂತ್ರಣವನ್ನು ಕೊಟ್ಟು ಅವರೆಲ್ಲರೂ ಬಂದು ಸೇರಿದ್ದಾರೆ. ಇತ್ತ ಮಹಾರಾಜನು ತನ್ನ ಮಗಳಾದ ವೈಶಾಲಿನಿಯಲ್ಲಿ ಹೀಗೆಂದು ಸೂಚನೆ ಕೊಡುವನು. ನಾಲಿ ನಮಯ ಜಾ ಕೋಸಲ ರಾಜನ ಮಗನಾದ ಅವೀಕ್ಷಿತನು ಲೋಕದಲ್ಲಿರುವ ಹೆಸರಾಂತ ರಾಜರುಗಳ ಕುರಿತಾಗಿ ತಿಳಿಯಲು ತಂದೆಯೊಡನೆ ಅನುಮತಿ ಕೇಳಿ ಬರುತ್ತಾನೆ. ಬರಬರುತ್ತಾ ವೈದಿಕ ನಗರದ ಹೂದೋಟವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಅವನು ವೈಶಾಲಿನಿಯನ್ನು ಮರೆಯಲ್ಲಿ ನಿಂತು ನೋಡುತ್ತಾನೆ. ಜಗಳ ನೋಡುತ್ತಾ ತೊಗೆ ಮೊಂಗುರಳ ನೇ ಬರಿದುದ ತೊಗೆ ಮೊಂಗುರುಳ ನೇ ಬರಿದುದ ಕೈಯ ಗದಗ ಗಣನಾದ ಮೊಳಗುತ ರೂಪವತಿಯನ್ನು ಕಂಡ ರಾಜಕುಮಾರನು ಹೀಗೆಂದು ಮಾತನಾಡಿಸುತ್ತಾನೆ. ಅವರ ಸಂಭಾಷಣೆಯ ಕೆಲವು ಹಾಡುಗಳು. ಬಾಲದ ರಸ ಗುಣಶೀಲೆಯ ಮುಗುರಾಗ ಅರಿಯಯಾವೆ ಶಿವದನೆ ಸುಮ್ಮನಿರು ಪದ ಪಡೆಯಲಾಗೇ ಜಗಂಬಿನಿ ಮಿರಲಾರನು ದಾತ ನಜಯ ವೈಶಾಲಿನಿಯ ಸಹೋದರ ಹೇಮಚಂದ್ರನು ಮದುಮಗಳನ್ನು ಶೃಂಗರಿಸಿ ವಿವಾಹ ಮಂಟಪಕ್ಕೆ ಕರೆದು ತಂದು ಹೀಗೆಂದು ಗೋಪಾಲರ ಪರಿಚಯ ಮಾಡಿಕೊಡುವ ತಂಗಿಯನ್ನು ಪರಿಚಯಿಸಿ ನಿಮ್ಮ ಪರಾಕ್ರಮವನ್ನು ಪ್ರದರ್ಶಿಸಬಹುದೆಂಬುದಾಗಿ ಹೇಳುವನು. ಮಾಡಿ